ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪಿ ನಾಗಭೂಷಣಗೌಡ, ದಾವಣಗೆರೆ ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಒಂದಿಷ್ಟು ಮಾಹಿತಿ ಕಲೆ ಹಾಕುವಾಗ, ಈಗ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಒಂದಿಷ್ಟು ಹುಡುಕ್ತಾ ಇದ್ದೆ. ನಾನು ನನ್ನ ಪಿ ಎಚ್ ಡಿ ಮಾಡಬೇಕಾದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ಮೈಸೂರು ಆ್ಯಂಡ್ ಹೈದರಾಬಾದ್ ಈ ವಿಷಯ ಬಗ್ಗೆ ಮಾಡುವಾಗ, ಮೈಸೂರು ಸಂಸ್ಥಾನದಲ್ಲಿ ನಡೆದಂಥ ಹೋರಾಟಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಿತ್ತು. ಆದರೆ ಅದು ಪಿ ಎಚ್ ಡಿ ಥೀಸಿಸ್ ಆಗಿದ್ದರಿಂದ ಆ ಸಂಶೋಧನೆಗೆ ಎಷ್ಟು ಬೇಕಾಗಿತ್ತು ಅಷ್ಟನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿತ್ತು. ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಹೇಗೆ ನಡೀತು ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹುಡುಕ್ತಾ ಇದ್ದೆ. ಆಗ ಸಿಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಈ ಚರಿತ್ರೆ ಅಥವಾ ಇತಿಹಾಸ ಅನ್ನುವಂಥದ್ದು ಕಥೆಯಲ್ಲ, ಇದು ಅದೊಂದು ಕಥನ. ಏನು ಅಂದರೆ, ಕಥೆ ಬರೀಬಹುದು, ಕಥನ ಹಾಗಲ್ಲ, ರಚನೆ ಮಾಡಬೇಕಾಗುತ್ತೆ, ಪುನರ್ರಚನೆ ಮಾಡಬೇಕಾಗುತ್ತೆ. ಭಾರತದ ಚರಿತ್ರೆ ಕೂಡ ಒಂದು ಕಥನ ಆಗಬೇಕು, ಹಾಗೆ ರಚನೆಯಾಗಬೇಕು, ರಚಿಸಲ್ಪಡಬೇಕು. ಇರುವ ದಾಖಲೆಗಳನ್ನೇ ಬಳಸಿ ರಚಿಸಬೇಕಾಗುತ್ತೆ, ಪುನರ್ರಚನೆ ಮಾಡಬೇಕಾಗುತ್ತೆ. ಈಗ ನಾನು ತಯಾರು ಮಾಡಿಕೊಂಡಿರೋ ವಿಷಯ ಅಂತಿಮ ಅಲ್ಲ, ಈಗ ರಚನೆಯಾಗಿದೆ, ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗುತ್ತೆ ಮತ್ತೊಬ್ಬರು. ಹೀಗಾದಾಗ ಮಾತ್ರ ಇತಿಹಾಸ ನಿಲ್ಲುತ್ತೆ. ಕ್ವಿಟ್ ಇಂಡಿಯಾ ಅನ್ನುವಂಥದ್ದು ಹೋರಾಟಗಾರರ ಒಂದು ವರ್ಣರಂಜಿತವಾದಂತಹ ವೃತ್ತಾಂತವನ್ನು ಹೊಂದಿರುವಂಥದ್ದು, ನಿಸ್ವಾರ್ಥ ಸೇವೆಯ ಕಥನ ಇದು. ಭಾರತ ಸ್ವಾತಂತ್ರ್ಯ ಹೋರಾಟದ ಕೊನೆಯ ಘಟ್ಟ ಅಂತ ಕೂಡ ಹೇಳ್ತೇವೆ. ಕೆಲವೊಮ್ಮೆ ಭಾರತದ ಇತಿಹಾಸ ಕ್ರಮಬದ್ಧವಾಗಿ ರಚನೆಯಾಗಿಲ್ಲ ಅನ್ನೋ ಟೀಕೆ ಕೇಳಿಬರುತ್ತೆ. ಹಾಗೆ ದಾವಣಗೆರೆ ಜಿಲ್ಲೆಯ ಇತಿಹಾಸ ಕೂಡ ಕ್ರಮಬದ್ಧವಾಗಿ ರಚನೆಯಾಗಿಲ್ಲ. ಈಗ ಆ ಕೆಲಸ ಪ್ರಾರಂಭ ಆಗ್ತಾ ಇದೆ, ಅನೇಕರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸಿಗುವ ಆಧಾರಗಳು ಕಡಿಮೆ. ನಮಗೆ ಆಧಾರ ಇಲ್ಲದೆ ಇತಿಹಾಸ ಇಲ್ಲ ಅಂತ ಹೇಳ್ತೇವೆ. ಹಿಸ್ಟರಿ ಅಂತಂದ್ರೆ ಸೋರ್ಸಸ್ ಆ್ಯಂಡ್ ಕ್ರೋನಾಲಜಿ ಆರ್ ಟು ಐಸ್ ಆಫ್ ಹಿಸ್ಟ್ರಿ ಅಂತ ಹೇಳ್ತೇವೆ. ಇನ್ನು ನಮಗೆ ಆಧಾರವಾಗಿ ಸಿಗುವಂಥವು ಈಗ ಅಂದರೆ ಪತ್ರಾಗಾರದಲ್ಲಿರುವಂಥ ದಾಖಲೆಗಳು, ಸೂರ್ಯನಾಥ್ ಕಾಮತ್ ಅವರು ರಚನೆ ಮಾಡಿಕೊಟ್ಟಿರುವಂತಹ ಸಂಪಾದನೆ ಮಾಡಿಕೊಟ್ಟಿರುವಂತಹ ಕೆಲವು ಕೃತಿಗಳು, ಅವುಗಳಲ್ಲಿ ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಬುಕ್ಕು, ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಸ್ಮೃತಿಗಳು, ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮೃತಿಗಳನ್ನು ಸಂಗ್ರಹಿಸಿ ಮಾಡಿರುವಂಥ ದಾಖಲೆಗಳು. ಇನ್ನು ಭಾರತಾದ್ಯಂತ ನಮಗೆ ಸಿಗುವಂಥ ಹಚಿನ್ಸ್ ಅವರ ದಿ ಸ್ಪಾಂಟೇನಿಯಸ್ ರೆವಲ್ಯೂಷನ್ ಕೃತಿ ಕೂಡ ಒಂದು ಮಹತ್ವದ ಆಕರ. ಈ ಚಳವಳಿ ಆಲ್ರೆಡಿ ಆಗಿತ್ತು. 1939 ಸೆಕೆಂಡ್ ವರ್ಲ್ಡ್ ವಾರ್ ಮತ್ತು 1940-41 ವೈಯಕ್ತಿಕ ಸತ್ಯಾಗ್ರಹ ಸಂದರ್ಭದಲ್ಲಿ ಆದಂಥ ಹಲವಾರು ಘಟನೆಗಳನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ಪತ್ರಿಕೆಗಳು ಕೂಡ ಪ್ರಭಾವ ಬೀರಿದ್ದುಂಟು. ಆ ಕಾಲಕ್ಕೆ ಜಿ ಎಂ ಮಂದಾನಯ್ಯ ಅವರು ಸನ್ಮಾರ್ಗ ಪತ್ರಿಕೆ ಅನ್ನೋ ಪತ್ರಿಕೆಯನ್ನು ಹೊರಡಿಸಿದ್ರು. ಕಣಕುಪ್ಪಿ ಗುರುಪಾದಪ್ಪನವರು ಜನಸೇವಕ ಅನ್ನೋ ಪತ್ರಿಕೆಯನ್ನು ಆ ಕಾಲಕ್ಕೆ ಹೊರಡಿಸಿದ್ರು. ಹರಡೇಕರ್ರವರಂತೂ ಕರ್ನಾಟಕ ಗಾಂಧಿ ಅಂತ ಪ್ರಸಿದ್ಧಿಯಾಗಿ, ಹರಡೇಕರ್ ಮಂಜಪ್ಪ ಅವರು ಧನುರ್ಧಾರಿ ಪತ್ರಿಕೆಯನ್ನು ಇಲ್ಲಿಂದ ತರ್ತಾ ಇದ್ದರು. ಮುರುಗಯ್ಯ ಅನ್ನುವಂಥವರು ಪುಡಾರಿ ಪತ್ರಿಕೆ ಹೊರತಂದಿದ್ದರು. ಹೀಗೆ ಈ ಪತ್ರಿಕೆಗಳು ಮತ್ತು ಅನೇಕ ಮಹಾನ್ ನಾಯಕರ ಪ್ರಭಾವ ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಆಗುತ್ತೆ. ಗಾಂಧೀಜಿಯವರು, ಬಾಲಗಂಗಾಧರ್ ತಿಲಕ್ ಅವರು, ನೆಹರು ಅವರು, ವಿನೋಬಾ ಭಾವೆಯವರು, ರಾಜೇಂದ್ರ ಪ್ರಸಾದ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರ ಪ್ರಭಾವ ಇಲ್ಲಿ ಆಗಿದೆ. ಇವರಲ್ಲಿ ಅನೇಕರು ಇಲ್ಲಿ ಭೇಟಿ ಕೂಡ ಕೊಟ್ಟಿದ್ದಾರೆ. ಗಾಂಧೀಜಿಯವರ ಭೇಟಿ ಅಂತೂ ಮರೆಯುವ ಹಾಗೆ ಇಲ್ಲ. ಇನ್ನು ಕಾರ್ಮಿಕರು ಸಹಿತ ಇಲ್ಲಿ ಕೆಲವೊಂದಿಷ್ಟು ಕೆಲಸವನ್ನು ಮಾಡಿದರು. ಆ ಕಾಲಕ್ಕೆ ಸ್ವದೇಶಿ ವಸ್ತು ಬಳಸಬೇಕು ಅನ್ನುವಂತಹ ಪ್ರಯತ್ನ ಆಗಿತ್ತು. ಡಿ ಸಿ ಎಂ 1936 ವೇಳೆಗೇ ದಾವಣಗೆರೆ ಕಾಟನ್ ಮಿಲ್ ಒಂದಿಷ್ಟು ಕೆಲಸ ಸ್ಟಾರ್ಟ್ ಮಾಡಿತ್ತು. ಅಲ್ಲಿಯ ಕಾರ್ಮಿಕರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದರು. ಇನ್ನು ಗಾಂಧೀಜಿಯವರು 1934 ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಬಂದಿದ್ದರು, ಮೊದಲ ವಾರದಲ್ಲಿ 2ನೇ ತಾರೀಕು. ಹೀಗಾಗಿ 1939 ಆದಂಥ ಅರಣ್ಯ ಚಳುವಳಿ ಪಕ್ಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅಂದರೆ ದಾವಣಗೆರೆ ಕೂಡ ಆಗ ಚಿತ್ರದುರ್ಗದ ಭಾಗವೇ, ಆವಾಗ 1939 ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಆ ಚಳುವಳಿ ಆಗಿತ್ತು. ಬಳ್ಳಾರಿ ಸಿದ್ದಮ್ಮ ಅವರೆಲ್ಲ ಇಲ್ಲಿ ಹೋರಾಟ ಮಾಡಿದ್ರು. ಅದಕ್ಕೂ ಮುಂಚೆ 1934 ಹರಿಹರದಲ್ಲಿ ಮೈಸೂರು ಕಾಂಗ್ರೆಸ್ ಕೂಡ ಇಲ್ಲಿ ಸಮಾವೇಶಗೊಂಡಿತ್ತು. ಹೀಗಾಗಿ ಅನೇಕ ದಾಖಲೆಗಳಿವೆ, ಅವುಗಳನ್ನು ಕ್ರೋಢೀಕರಣ ಮಾಡಬೇಕಾದಂಥ ಅಗತ್ಯ ಬಹಳ. ಈಗ ಇನ್ನು ರಾಜ್ಯ ಪತ್ರಾಗಾರದಲ್ಲಿ ಕಾನ್ಫಿಡೆನ್ಷಿಯಲ್ ಬ್ರ್ಯಾಂಚಸ್ ಫೈಲ್ಗಳಿವೆ, ಕಾನ್ಫಿಡೆನ್ಷಿಯಲ್ ಬ್ರ್ಯಾಂಚ್ ಫೈಲ್ಗಳಿವೆ ಅಲ್ಲಿ. ಈಗ ಜಿಲ್ಲೆಯಾಗಿದೆ ದಾವಣಗೆರೆ, ಆದರೆ ಆ ಕಾಲಕ್ಕೆ ಮೈಸೂರು ಸಂಸ್ಥಾನಕ್ಕೆ ಸೇರಿದಂಥ ಚಿತ್ರದುರ್ಗದ ಒಂದು ತಾಲೂಕಾಗಿತ್ತು. ಈಗ ಜಿಲ್ಲೆಯಾಗಿ ದಾವಣಗೆರೆ, ಹರಿಹರ, ಜಗಳೂರು, ಹೊನ್ನಾಳಿ, ಚನ್ನಗಿರಿ, ನ್ಯಾಮತಿ ಇವುಗಳನ್ನು ಒಳಗೊಂಡಿರುವಂಥ ಒಂದು ಜಿಲ್ಲೆ. ಹರಪನಹಳ್ಳಿ ಕೂಡ ಒಂದು ತಾಲೂಕಾಗಿತ್ತು, ಬಳ್ಳಾರಿ ಜಿಲ್ಲೆಯಿಂದ ದಾವಣಗೆರೆಗೆ ಸೇರಿಸಿದ್ರು, ಮತ್ತು ದಾವಣಗೆರೆಯಿಂದ ಬಳ್ಳಾರಿ ಜಿಲ್ಲೆಗೆ ಹೋಗಿದೆ. ಈಗ ಅದು ವಿಜಯನಗರ ಜಿಲ್ಲೆಯ ತಾಲೂಕಾಗಿದೆ ಹರಪನಹಳ್ಳಿ. ಅದನ್ನು ಈಗ ಹೊರತುಪಡಿಸೋಣ. ಹರ್ಡೇಕರ್ ಮಂಜಪ್ಪ ಅವರಂತೂ ದಾವಣಗೆರೆಯಲ್ಲಿ ಬ್ರಾಹ್ಮಣೇತರರು ಕೂಡ ಕಾಂಗ್ರೆಸ್ ಸೇರಬೇಕು ಅನ್ನೋ ಪ್ರಯತ್ನ ಬಹಳಷ್ಟು ಮಾಡಿದರು. ಯಾಕಂದರೆ ಕಾಂಗ್ರೆಸ್ ಅಂದರೆ ಬ್ರಾಹ್ಮಣರ ಪಕ್ಷ ಅನ್ನುವಂಥ ಒಂದು ಟೀಕೆಗೆ ಆ ಕಾಲಕ್ಕೆ ಗುರಿಯಾಗಿತ್ತು. ಅದನ್ನು ಹೊಡೆದೋಡಿಸಿದಂಥವರು ಮಂಜಪ್ಪನವರು, ಹರ್ಡೇಕರ್ ಮಂಜಪ್ಪನವರು. 1942 ಕ್ವಿಟ್ ಇಂಡಿಯಾ ಸ್ಫೋಟ ಮೈಸೂರು ಸಂಸ್ಥಾನದಲ್ಲಿ ಇಡೀ ಜಿಲ್ಲೆಗಳಲ್ಲಾಯಿತು. ಮೊದಲು ಈ ಥರ ಆಗ್ತಾ ಇರಲಿಲ್ಲ, ಅಲ್ಲೊಂದಿಲ್ಲೊಂದು ಘಟನೆಗಳು ನಡೀತಾ ಇದ್ವು ಅಷ್ಟೇ. ಅನೇಕ ನಾಯಕರ ಬಂಧನ ಆಗಿತ್ತು ರಾಷ್ಟ್ರಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ. ಆದರೂ ಜನ ಸ್ವಯಂ ಪ್ರೇರಣೆಯಿಂದ ಈ ಒಂದು ಹೋರಾಟದಲ್ಲಿ ಧುಮುಕಿದರು. ಅದಕ್ಕೆ ಸ್ಪಾಂಟೇನಿಯಸ್ ರೆವಲ್ಯೂಷನ್ ಅಂತ ಹಚ್ಚಿನ್ಸ್ ಅವರು ಕರೆದಿದ್ದು. ಇದಕ್ಕೆ ಒಂದೆಡೆ ಭೂಗತರಾಗಿ ಹೋರಾಟ ಮಾಡುವಂಥ ಜನ, ಇನ್ನೊಂದು ಕಡೆ ಹೋರಾಟದಲ್ಲಿ ಭಾಗವಹಿಸಿ ಜೈಲು ಸೇರಬೇಕು, ಈ ಆಯ್ಕೆಯನ್ನು ಕೂಡ ಮಾಡಿಕೊಂಡ್ರು. ಗಾಂಧೀಜಿಯವರು 8 ರಾತ್ರಿಯೇ ಬಂಧನ ಆಗಿಬಿಟ್ರಲ್ಲಿ ಕ್ರಾಂತಿ ಮೈದಾನದಲ್ಲಿ. ಏನು ಕ್ವಿಟ್ ಇಂಡಿಯಾವನ್ನು ಘೋಷಣೆಯನ್ನು ಮಾಡಿಕೊಂಡ್ರು. ಅರುಣ ಅಸಫಲಿ ಅವರು ಧ್ವಜಾರೋಹಣ ಮಾಡಿದ್ರು ಅವತ್ತು. ಅವತ್ತು ರಾತ್ರಿ 8 ಗಾಂಧೀಜಿಯವರು ಬಂಧನ ಆಯಿತು. ದಾವಣಗೆರೆ ಜನ ಆಗಿನ ಯುವಕರು ಸುಮ್ಮನೆ ಕೂಡಲಿಲ್ಲ, ಅದನ್ನು ಗೋಡೆಗಳ ಮೇಲೆ ರಸ್ತೆಗಳ ಮೇಲೆ ಬರೆದಿದ್ದರು, ಗಾಂಧೀಜಿಯವರು ಅರೆಸ್ಟ್ ಆಗಿದೆ, ಇದನ್ನು ಧಿಕ್ಕರಿಸ್ತೇವೆ ಅಂತ. ಆಗ ಫ್ಲೆಕ್ಸ್ ಹಾಕು ಅದು ಇರಲಿಲ್ಲ, ಸೀಮೆ ಸುಣ್ಣದಿಂದಲೇ ಬರಿತಾ ಇದ್ದರು, ಸುಣ್ಣದಿಂದಲೇ ಬರಿತಾ ಇದ್ದರು, ಜಾಜಿಕಲ್ಲಿನಿಂದ ಬರಿತಾ ಇದ್ದರು. ಈ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದರು ದಾವಣಗೆರೆ ಜನ ಗೋಡೆಗಳ ಮೇಲೆ, ರಸ್ತೆಗಳ ಮೇಲೆ, ಅಲ್ಲಲ್ಲಿ. ಮತ್ತು ಆ ಕಾಲಕ್ಕೆ ಒಂದು 15 ಅಂಶಗಳ ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕ್ಕೊಂಡಿದ್ದರು ದಾವಣಗೆರೆಯಲ್ಲಿ. ಬಹುತೇಕ ಎಲ್ಲ ಕಡೆ ಇದು ಇತ್ತು. ಶಾಲೆ ಕಾಲೇಜುಗಳ ಬಹಿಷ್ಕಾರ ಮಾಡುವುದು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ಇನ್ನು ವಕೀಲರುಗಳು ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡಿದರು. ಕಾರ್ಮಿಕರ ಮುಷ್ಕರ ಇನ್ನೊಂದು. ಮತ್ತು ಇನ್ನೂ ಮುಂದಕ್ಕೆ ಹೋಗಿ ನೌಕರಿಗೆ ರಾಜೀನಾಮೆ ಕೊಟ್ಟು ಬಿಡಬಹುದು. ಅನೇಕ ನೌಕರು, ಶಾನುಭೋಗರು ಅವರೆಲ್ಲ ರಾಜೀನಾಮೆ ಕೊಡ್ತಾರೆ. ಟೆಲಿಗ್ರಾಫ್ ತಂತಿ ಕತ್ತರಿಸೋದು, ಅಂದರೆ ಸಂಪರ್ಕ ಕಡಿತ ಆಗಬೇಕು ಅಧಿಕಾರಿ ವರ್ಗಕ್ಕೆ ಅಂಥೇಳಿ. ಇನ್ನು ಸಾರಾಯಿ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡುವಂಥದ್ದು, ಸಾರಾಯಿ ಬೇಡ ಅಂತ. ಸರ್ಕಾರಿ ಆಜ್ಞೆಗಳನ್ನು ಧಿಕ್ಕರಿಸೋದು, ರೈಲುಗಳಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದು, ಪ್ರಭಾತ್ ಫೇರಿ ಮಾಡೋದು, ಗೋಡೆ ಬರಹಗಳು, ಮೆರವಣಿಗೆ ಮಾಡುವಂಥದ್ದು, ಸಂತೆ ಪಿಕೆಟಿಂಗ್ ಮಾಡುವುದು, ರೈಲು ತಡೆ ಚಳುವಳಿ, ರೈಲು ಹಳಿಗಳನ್ನು ಹಾಳು ಮಾಡೋದು, ಇದು ಕೂಡ ಇತ್ತು. ಇನ್ನು ಹರತಾಳ ಮಾಡುವಂಥದ್ದು. ಇನ್ನು ಕೊನೆಯದಾಗಿ ಸೇನಾ ಭರ್ತಿಯ ಕಚೇರಿಗಳನ್ನು ಮುಚ್ಚಿಸುವುದು ಎಲ್ಲ ಕಡೆ. ಇನ್ನು ಬಾಂಬೆಗೆ, ಈಗ ಮುಂಬೈ ಅಂತೀವಿ, ಕರ್ನಾಟಕದಿಂದ ಹೋಗಿದ್ದಂಥ ಎಸ್ ನಿಜಲಿಂಗಪ್ಪನವರು ವಾಪಸ್ ಬರುವಾಗ ಯಶವಂತಪುರ ರೈಲು ನಿಲ್ದಾಣದಲ್ಲಿ ಅವರನ್ನು ಬಂಧನ ಮಾಡ್ತಾರೆ. 13 ಅಂದರೆ 1942 August 13 ಮತ್ತು 12 ಈ ಹೋರಾಟಗಳು ನಿಲ್ಲೋದಿಲ್ಲ, ಅದು ಪ್ರಾರಂಭ ಆಗಿಬಿಡುತ್ತೆ. ಬಳ್ಳಾರಿ ಮುರುಗಪ್ಪನವರು, ಇಟಗಿ ವೇದಮೂರ್ತಿಯವರು, ಕೆ ಟಿ ಜಂಬಣ್ಣವರು, ಜಿ ವೀರಪ್ಪ ಅವರು, ಆರ್ ಡಿ ಯಲ್ಲಪ್ಪ ಅವರು ಆ ಕಾಲಕ್ಕೆ ಕ್ವಿಟ್ ಇಂಡಿಯಾವನ್ನು ಮುನ್ನಡೆಸಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆಗಸ್ಟ್ 12ನೇ ತಾರೀಕಿನೇ ದಾವಣಗೆರೆಯಲ್ಲಿ ಜಯದೇವ ಹಾಸ್ಟೆಲ್ ವಿದ್ಯಾರ್ಥಿಗಳು ಮೆರವಣಿಗೆ ಮಾಡ್ತಾರೆ ಇಟಗಿ ವೇದಮೂರ್ತಿಗಳ ನಾಯಕತ್ವದಲ್ಲಿ. 13ನೇ ತಾರೀಕು ಬಳ್ಳಾರಿ ಮುರುಗೇಪ್ಪನವರು ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಭಾಷಣ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಇದು ಪ್ರಭಾವ ಬೀರುತ್ತೆ ಅಂದರೆ, ಈ ನಿಜಲಿಂಗಪ್ಪರ ಬಂಧನ ಮತ್ತು ಗಾಂಧೀಜಿಯವರ ಬಂಧನವನ್ನು ವಿರೋಧಿಸಿ ಪ್ರಾರಂಭವಾದಂಥ ಒಂದು ಚಳವಳಿ ಆಗಸ್ಟ್ 14ನೇ ತಾರೀಕು ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳು ಒಂದು ಟೆಲಿಗ್ರಾಮನ್ನು ಕಳಿಸ್ತಾರೆ. ತಂತಿ ಸಂದೇಶ ಅಂತ ಇತ್ತು ಆ ಕಾಲಕ್ಕೆ, ಈಗ ಟೆಲಿಗ್ರಾಮ್ ಇಲ್ಲ, ತೆಗೆದುಹಾಕಿದ್ದಾರೆ. ಪೋಸ್ಟಲ್ ಆ್ಯಂಡ್ ಟೆಲಿಗ್ರಾಫ್ ಎರಡೂ ಒಂದೇ ಡಿಪಾರ್ಟ್ಮೆಂಟಲ್ಲಿತ್ತು ಮೊದಲು. ಅವರು ಏನಂತ ತಂತಿ ಸಂದೇಶ ಕಳಿಸ್ತಾರೆ, ಟೆಲಿಗ್ರಾಮ್ ಕಳಿಸ್ತಾರೆ ಅಂದರೆ, ದಾವಣಗೆರೆಯಲ್ಲಿ ಪರಿಸ್ಥಿತಿ ಭಯಂಕರವಾಗಿದೆ, 80 ಸೈನಿಕರ ವ್ಯವಸ್ಥೆ ಮಾಡಿ ಅಂತ ಸರ್ಕಾರಕ್ಕೆ ತಂತಿ ಕಳಿಸ್ಬೇಕಾಗಿ ಬರುತ್ತೆ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳಿಗೆ ಆ ಕಾಲಕ್ಕೆ. ಯಾಕಂದರೆ ಗಿರಣಿ ಕಾರ್ಮಿಕರು ಚಳವಳಿಯಲ್ಲಿ ಸೇರಿರ್ತಾರೆ, ಇದು ಬಹಳ ಕಾರಣ ಆಗುತ್ತೆ. 15ನೇ ತಾರೀಕು 1942 ಆಗಸ್ಟು ಮಹಾದೇವ ದೇಸಾಯಿಯವರು ನಿಧನರಾಗ್ತಾರೆ. ಹೀಗಾಗಿ ಇಲ್ಲಿ ಅದು ಕೂಡ ಒಂದು ಕಾರಣ ಆಗುತ್ತೆ, ಹೋರಾಟಕ್ಕೆ ಸೇರ್ಪಡೆಯಾಗುತ್ತೆ. ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ವರದಿ ಏನು ಹೇಳುತ್ತೆ ಅಂದರೆ, ವಿದ್ಯಾರ್ಥಿಗಳು ಪುಂಡರಂತೆ ವರ್ತಿಸುತ್ತಿದ್ದಾರೆ, ನ್ಯಾಯಾಲಯದ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ, ರೈಲುಗಳ ತಡೆ ಹಾಗೆ ಕಂಟಿನ್ಯೂ ಆಗಿದೆ, ಉಗ್ರ ಕ್ರಮ ಕೈಗೊಳ್ಳಲು ಪೊಲೀಸ್ ಪಡೆ ಸಾಲದು, ಇಲ್ಲಿ ಟೆಲಿಗ್ರಾಫ್ ತಂತಿಗಳನ್ನೆಲ್ಲ ಕತ್ತರಿಸಿ ಹಾಕ್ತಾ ಇದ್ದಾವೆ ಹುಡುಗರು ಅಂತೆಲ್ಲ ಡಿ ಸಿ ಅವರು ವರದಿ ಕೊಡ್ತಾರೆ. ಇನ್ನು ಟ್ರಾಫಿಕ್ ಮ್ಯಾನೇಜ್ ಅವರು ದಿವಾನರಿಗೆ ಒಂದು ದೂರವಾಣಿ ಸಂದೇಶ ಕಳಿಸ್ತಾರೆ, ದಾವಣಗೆರೆ ಹರಿಹರ ಮಾರ್ಗದಲ್ಲಿ ಮತ್ತು ದಾವಣಗೆರೆ ತೋಳ ಹುಣಸೆ ನಡುವೆ ಇದ್ದಂತಹ ಟೆಲಿಗ್ರಾಫ್ ದೂರವಾಣಿ ತಂತಿಗಳನ್ನು ಕತ್ತರಿಸಿ ಹಾಕಲಾಗಿದೆ ಅಂತ. ಇದಕ್ಕೆಲ್ಲ ಪ್ರೇರಣೆ ಏನು ಅಂತಂದರೆ, ನಾವು ಆಗಸ್ಟ್ 12ನೇ ತಾರೀಕೆ ಕೊಟಗಿ ಸಿದ್ಲಿಂಗಪ್ಪ, ಬಳ್ಳಾರಿ ಸಿದ್ದಮ್ಮ, ಮುರುಗೇಪ್ಪನವರು ಶಾಂತಿಯುತ ಪ್ರದರ್ಶನ ಮತ್ತು ಚಟುವಟಿಕೆ ಆರಂಭ ಮಾಡಿರ್ತಾರೆ. ಆಗ ಅವ್ರು ಹೇಳ್ತಾರೆ, ನಾವು ಅಹಿಂಸಾತ್ಮಕ ವಿಧಾನಗಳನ್ನೇ ಅನುಸರಿಸುತ್ತಿದ್ದೇವೆ, ಆದರೆ ಸರ್ಕಾರ ಜನರನ್ನು ಭಯ ಹುಟ್ಟಿಸಿ ಅದನ್ನು ಬಗ್ಗಿಸುವ ಒಂದು ಉದ್ದೇಶವನ್ನು ಹೊಂದಿತ್ತು ಅವತ್ತು ಅನ್ನೋದನ್ನು ನೆನಪು ಮಾಡ್ಕೊಳ್ತಾರೆ ಇವರು, ಕೊಟಗಿ ಸಿದ್ದಪ್ಪನವರು, ಕೊಟಗಿ ಸಿದ್ಲಿಂಗಪ್ಪನವರು ಆಮೇಲೆ ಇದನ್ನು ಹೇಳ್ತಾರೆ. ಇಲ್ಲ, ನಮ್ಮ ಉದ್ದೇಶ ಅಹಿಂಸಾತ್ಮಕವಾಗಿ ಇತ್ತು, ಸುಮ್ಮನೆ ಸರ್ಕಾರ ಜನರನ್ನು ಹೆದರಿಸಬೇಕಾಗಿತ್ತು, ಭಯ ಹುಟ್ಟಿಸ್ಬೇಕಾಗಿತ್ತು, ಆ ರೀತಿ ಕೆಲಸ ಮಾಡಿತು, ಅದಕ್ಕೋಸ್ಕರ ಸೈನ್ಯವನ್ನು ತಂದು ಊರಲ್ಲಿ ಮತ್ತು ಹೆದ್ದಾರಿ, ಈಗ ಏನು ಕೆವಿ ರೋಡ್ ಅಂತ ಕರಿತೀವಲ್ಲ ಅದು ಆವತ್ತು ಹೆದ್ದಾರಿ, ಆವತ್ತು NH4 ಅಂತ ಕರಿತೀವಲ್ಲ, ಈಗ ಬೈಪಾಸ್ ಬಂದಿದೆ, ಬಟ್ ಆ ಕಾಲಕ್ಕೆ ಅದು ಪಿ ವಿ ರೋಡ್, ಈಗಿನ ಪಿ ವಿ ರೋಡ್ ನಡು ಊರಿನಲ್ಲಿ ಅಂದರೆ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಮುಂದೆ ಏನು ಹೋಗುತ್ತಲ್ಲ ಕಾರ್ಪೊರೇಷನ್ ಮುಂದಗಡೆ ಹೋಗೋ ರೋಡು, ಆ ರೋಡೇ ಆಗ ಹೈವೇ, ಅದು ಅದು ನೇರವಾಗಿ ಹರಿಹರ ಹೋಗ್ತಿತ್ತು ಬಾತಿ ಮೇಲೆ, ಅಲ್ಲಿ ತಂದು ಸೈನ್ಯವನ್ನು ನಿಲ್ಲಿಸಿದೆ, ಹೆದ್ದಾರಿಗಳಲ್ಲಿ ಕೂಚು ಮಾಡುವಂತೆ ಮಾಡಿದೆ ಸರ್ಕಾರ, ಹೀಗಾಗಿ ಜನರನ್ನು ಇದು ಕೆರಳಿಸಿತು, ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ ಹೋರಾಟ, ಸರ್ಕಾರ ಸುಮ್ಮನೆ ಈ ಥರ ಗದ್ದಲ ಎಬ್ಬಿಸ್ತಾ ಇದೆ ಅನ್ನೋದು ಇವರ ಆರೋಪ ಆಗಿತ್ತು. ಸೊ ಗಲಾಟೆ ಸ್ಟಾರ್ಟ್ ಆಗಿಬಿಡ್ತು. 17ನೇ ತಾರೀಕಿಗೆ ಅದರ ಪ್ರತಿಧ್ವನಿ ಆಗುತ್ತೆ. ಅದರ ವರದಿ ಹೀಗಿದೆ ನೋಡಿ, ರಹಸ್ಯ ಇಲಾಖೆ ವರದಿ ಕೊಡುತ್ತೆ, ನಾ ಕಾನ್ಫಿಡೆನ್ಷಿಯಲ್ ಬ್ರ್ಯಾಂಚ್ ಅಂತ ಹೇಳಿದ್ನಲ್ಲ, ಅದರದ್ದು ರಿಪೋರ್ಟ್ಸ್ ಸಿಗುತ್ತೆ ನಿಮಗೆ ಪತ್ರಾಗಾರದಲ್ಲಿ. 17ನೇ ತಾರೀಕು ಜನಜಂಗುಳಿ ರೈಲ್ವೆ ನಿಲ್ದಾಣದ ಮೇಲೆ ದಾಳಿ ಮಾಡಿತು, ಹರಿಹರಕ್ಕೆ ಹೋಗುವ ಮಾರ್ಗದಲ್ಲಿನ ಹಳಿಗಳನ್ನು ಕಿತ್ತು ಹಾಕ್ತು. ಅಲ್ಲಿ ಹೆದ್ದಾರಿಗೆ ಪಿ ಬಿ ರಸ್ತೆ ಅಂತ ಹೇಳ್ತೀವಲ್ಲ, ಅಲ್ಲಿ ಅಡ್ಡಲಾಗಿ ಮರಗಳನ್ನು ಕೆಡವಿದರು, ಮರ ಕೆಡವದನ್ನು ಮತ್ತೆ ಅದರ ಮೇಲೆ ಮಣ್ಣಿನಿಂದ ಮುಚ್ಚಿದರು. ರಿಸರ್ವ್ ಪೊಲೀಸ್ ಮತ್ತು ರೈಲ್ವೆ ಪೊಲೀಸರು ಗೋಲಿಬಾರ್ ಮಾಡಿದರು, ಹೀಗಾಗಿ ಅದರಲ್ಲಿ 3 ಜನ ಸತ್ತರು, 10 ಜನಕ್ಕೆ ಗಾಯ ಆಯಿತು. ಆದರೆ ಪಂಚನಾಮೆ ಮಾಡಲಿಲ್ಲ ಅನ್ನುವಂಥದ್ದು ವರದಿಯಲ್ಲಿದೆ, ಕಾನ್ಫಿಡೆನ್ಷಿಯಲ್ ಬ್ರ್ಯಾಂಚ್ ವರದಿಯಲ್ಲಿ ಸಿಗುತ್ತೆ ಅದು. ಅವತ್ತು ಏನಾಗಿತ್ತು ಅಂದರೆ, 6 ರೈಲು ಡಬ್ಬಿಗಳನ್ನು ಜಖಂ ಮಾಡಿದ್ದರು ಹೋರಾಟಗಾರರು, ಸ್ಟೇಷನ್ ಮಾಸ್ತರರ ಕೊಠಡಿಗೆ ತಾಳಿ ಮಾಡಿ ಅಲ್ಲಿದ್ದಂಥ ಹಣವನ್ನು ಲೂಟಿ ಮಾಡಿದ್ದರು. ಮಾಯಕೊಂಡ ಮತ್ತು ಕೊಡಗನೂರು ನಡುವೆ ಇರುವಂಥ ರೈಲು ಹಳಿಗಳನ್ನು ಕಿತ್ತಾಕಿದ್ದರು. ಇದು 17ನೇ ತಾರೀಕು ಮತ್ತು 19ನೇ ತಾರೀಕು ವರದಿ ತಿಳಿಸುತ್ತೆ. ಆಗಸ್ಟ್ 19ನೇ ತಾರೀಕಿನ ವರದಿ ಒಂದು ಹೀಗೆ ಹೇಳುತ್ತೆ, ಗಾಯಗೊಂಡವರಲ್ಲಿ 3 ಆಸ್ಪತ್ರೆಯಲ್ಲಿ ಮರಣ ಹೊಂದಿದರು, ಹೀಗಾಗಿ ಸತ್ತವರ ಸಂಖ್ಯೆ 6 ಏರಿತು ಅಂತ. ಅಂದರೆ ಬೆಳಗ್ಗೆ 11 ಈ ಘಟನೆ ನಡೆದಿತ್ತು. ಅನೇಕ ನಾಯಕರು ಇದ್ದರು, ಕೊಟ್ರೆ ನಂಜಪ್ಪನವರಿದ್ದರು, ಸಿದ್ದಪ್ಪ ಇದ್ದರು, ಶಿವಪ್ಪ ಅನ್ನೋರಂತ ಇದ್ದರು, ಬನ್ನೂರು ಶಿವಪ್ಪ ಅನ್ನೋರು ಬೇರೆ ಇದ್ದರು, ಅಂದರೆ ದಾವಣಗೆರೆ ಶಿವಪ್ಪ ಮತ್ತು ಬನ್ನೂರು ಶಿವಪ್ಪ ಅಂತ ಇಬ್ಬರು, ಶಾಮನೂರು ಕಲ್ಲಪ್ಪ, ಹೀಗೆ 100 ಜನ ಅಲ್ಲಿದ್ದರು. ಗೋಳಿಬಾರ್ನಲ್ಲಿ ಸತ್ತವರು ಅಂದರೆ ಆಗಸ್ಟ್ 17ನೇ ತಾರೀಕು ಸತ್ತವರು ವರದಿಯ ಪ್ರಕಾರ 3 ಜನ, ನಿಂಗಪ್ಪ ಅನ್ನುವಂಥ ಹುಡುಗ 14 ವರ್ಷದ ಹುಡುಗ, ನಾಗಪ್ಪ ಅನ್ನುವಂಥ 28 ವರ್ಷದ ಯುವಕ, ವಿರೂಪಾಕ್ಷಪ್ಪ ಅನ್ನುವಂಥ 25 ವರ್ಷದ ಯುವಕ. ಇವರು ಆಗಸ್ಟ್ 17ನೇ ತಾರೀಕು ಆ ಘಟನೆಯಲ್ಲಿ ಸತ್ತಂಥವ್ರು. ಇನ್ನು ಆಸ್ಪತ್ರೆಯಲ್ಲಿ ಸತ್ತವರು 19ನೇ ತಾರೀಕು 3 ಜನ ಅಂತ ಹೇಳಿದ್ದಾರೆ, ಆದರೆ 18ನೇ ತಾರೀಕು ಇನ್ನೊಬ್ಬ ಯುವಕ ಸಾಯ್ತಾನೆ 20 ವರ್ಷದವನು, ಲಿಂಗಪ್ಪ ಅಂಥೇಳಿ, ಅದು ಸೇರ್ಪಡೆ ಆಗಿಲ್ಲ. ಆದರೆ ಇನ್ನು 3 ಜನ ಯಾರು ಅಂದರೆ, ಹನುಮಂತಪ್ಪ 45 ವರ್ಷದ ಮಧ್ಯವಯಸ್ಕ, ತಿಮ್ಮಪ್ಪ 35 ವರ್ಷ, ಮತ್ತು ಬಸಪ್ಪ 42 ವರ್ಷ, ಅಂದರೆ ಒಟ್ಟು 7 ಜನ ಸತ್ತಂತಾಯಿತು. ಆದರೆ ಕೊನೆ ಇಬ್ಬರದು ತಾರೀಕು ತಿಳಿಸಿಲ್ಲ ಅವ್ರು ಯಾರು, ಅಂದರೆ ತಿಮ್ಮಪ್ಪ ಬಸಪ್ಪ ಇವ್ರು ಯಾವತ್ತು ಸತ್ತರು ಅಂತ ಪಕ್ಕ ಮಾಹಿತಿ ಇಲ್ಲ. ಆದರೆ ಈ ಸತ್ತಿದ್ದು ನಿಜ 7 ಜನ ಆಯಿತು ಲೆಕ್ಕ, ನಿಂಗಪ್ಪ, ನಾಗಪ್ಪ, ವಿರೂಪಾಕ್ಷಪ್ಪ, ಲಿಂಗಪ್ಪ, ಹನುಮಂತಪ್ಪ, ತಿಮ್ಮಪ್ಪ, ಬಸಪ್ಪ, ಇಷ್ಟು ಜನ ಸತ್ತರು 7 ಜನ. ಹೀಗಾಗಿ ಬೆಂಗಳೂರಿನಿಂದ ಬಿಡುವ 34 ಡೌನ್ ಮತ್ತು 54 ಡೌನ್ ನಂತರದ ಎಲ್ಲ ರೈಲುಗಳನ್ನು ಬಂದ್ ಮಾಡಿದರು, ಅಂದರೆ ರೈಲುಗಳು ಹೋಗೋದೇ ಬೇಡ ಅಲ್ಲಿಗೆ ಅಂತ. ಹಾಗಾದ್ರೆ ಹಿಂಗೇಕಾಯ್ತಿದ್ದು, ಯಾಕಾಯ್ತು ಈ ಥರ ಅಂತ ಯೋಚನೆ ಮಾಡಿದಾಗ, ಒಂದು ಆ ಕಾಲದ ಯುವಜನತೆಯಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಇದ್ದಂತಹ ರಾಷ್ಟ್ರೀಯವಾದ ಮನಸ್ಥಿತಿ, ಎರಡನೇದು ಸಂತಾಪ. ದೇಸಾಯಿಯವರು ನಿಧನ ಆದ್ರಲ್ಲ, ಮಹಾದೇವ್ ದೇಸಾಯಿಯವರು, ಗಾಂಧೀಜಿಯವರ ಬಲಗೈ ಬಂಟ ಅವರು, ಅತ್ಯಂತ ಆಪ್ತ ಕಾರ್ಯದರ್ಶಿ ಅಂದರೆ ಆ ದೇಸಾಯಿಯವರು ಏನಾದರೂ ಒಂದು ಮಾತು ಹೇಳಿದ್ರೆ ಅದು ಗಾಂಧೀಜಿಯವರೇ ಹೇಳಿದ ಹಾಗೆ, ಅಷ್ಟರ ಮಟ್ಟಿಗೆ ಅವರ ವಿಶ್ವಾಸ ಇತ್ತು. ಆ ಮಹಾದೇವ ದೇಸಾಯಿಯವರು ನಿಧನರಾದ ಸಂತಾಪ ಎರಡನೇದು. ಇನ್ನು ಬಹಳಷ್ಟು ನಾಯಕರ ಬಂಧನ ಆಗಿಬಿಟ್ಟಿತ್ತು, ಬಹುತೇಕ ಹೆಚ್ಚು ಕಡಿಮೆ ಎಲ್ಲ ನಾಯಕರುಗಳ ಬಂಧನ ಆಗಿತ್ತು. ಮಾರ್ಗದರ್ಶನ ಮಾಡಲಿಕ್ಕೆ ಕೇಂದ್ರ ವ್ಯವಸ್ಥೆ ಇರಲಿಲ್ಲ, ಹೀಗಾಗಿ ಇವರು ಸ್ಪಾಂಟೇನಿಯಸ್, ಇವ್ರಿಗೇನು ಕ್ಷಣಕ್ಕೆ ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ತಾಯಿದ್ರು. ಇನ್ನು ಭೂಗತರಾಗಿದ್ದವರು ಯಾವುದೋ ರೂಪದಲ್ಲಿ ಜನರಿಗೆ ಕರಪತ್ರ ತಲುಪಿಸ್ತಾ ಇದ್ರು, ಒಟ್ಟು ಅವರು ಸ್ವಲ್ಪ ತೀವ್ರವಾದಿಗಳೇ ಆಗಿದ್ದರು ಭೂಗತರಾಗಿದ್ದವರು. ಏನಾದರೂ ಮಾಡಿ ಹಾಳು ಮಾಡಬೇಕು ಅಂದರೆ ಸರ್ಕಾರಕ್ಕೆ ತೊಂದರೆ ಆಗಬೇಕು, ಅಂದರೆ ರೈಲ್ವೆ ಹಳಿ ಕೇಳೋದು, ಟೆಲಿಗ್ರಾಫ್ ತಂತಿ ಕೇಳೋದು, ಬೆಂಕಿ ಹಚ್ಚೋದು, ಪೋಸ್ಟ್ ಆಫೀಸಿಗೆ ಬೆಂಕಿ ಹಚ್ಚೋದು, ರೈಲ್ವೆದ ಮೇಲೆ ದಾಳಿ ಮಾಡೋದು, ಇವೆಲ್ಲವುಗಳು. ಹೀಗಾಗಿ ಇಲ್ಲಿ ಸ್ಥಳೀಯ ಪ್ರೇರಣೆಗಳೇ ಹೆಚ್ಚಿತ್ತು. ರಾಷ್ಟ್ರ ನಾಯಕರಾಗಲಿ ರಾಜ್ಯ ಮಟ್ಟದ ನಾಯಕರ ಪ್ರಭಾವಕ್ಕಿಂತ ಸ್ಥಳೀಯ ಪ್ರೇರಣೆಗಳು ಹೆಚ್ಚಾಗಿದ್ದವು. ಪ್ರತಿಯೊಬ್ಬನೂ ತಾನೇ ನಾಯಕನಂತ ಭಾವಿಸಬೇಕು ಅಂತ ಗಾಂಧೀಜಿಯವರೇ ಸ್ವತಃ ಕರೆ ಕೊಟ್ಬಿಟ್ಟಿದ್ದರು, ಕ್ವಿಟ್ ಇಂಡಿಯಾ, ಕರೋ ಯಾ ಮರೋ ಅಂತ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತ ಜನರಿಗೆ ಕರೆ ಕೊಟ್ಟರು. ಇಂಗ್ಲೀಷ್ನವರಿಗೆ ಕ್ವಿಟ್ ಇಂಡಿಯಾ ಅಂತ ಕರೆ ಕೊಟ್ಟರು, ನೀವು ಇಲ್ಲಿಂದ ಬಿಟ್ಟು ಹೋಗಿ, ಹೊರಡಿ ಅಂತ, ಚಲೇ ಜಾವ್ ಅಂತ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರೇ ಆರಂಭ ಮಾಡಿದ್ದು ಬಿಸಿ ರಕ್ತ ಯುವಕರಿಗೆ. ಇನ್ನು ಕೆಲವರು ಬಾಲಕರು ಇದ್ದರು, ಅರೆಬರೆ ಬುದ್ಧಿ ಇರುತ್ತೆ ಪಾಪ ಬಾಲಕರಿಗೆ, ಇವು ಯುವಕರು ಏನು ಮಾಡ್ತಾರೋ ತಮಗೇನು ತಿಳಿಯಿತು ಅದನ್ನು ಬಾಲಕರು ಮಾಡ್ತಾಯಿದ್ರು. ನೋಡಿ, ಒಬ್ಬ ಸತ್ತಂಥ ಹುಡುಗನ ಹೆಸರು ಹೇಳಿದೆ, 14 ವರ್ಷದ ನಿಂಗಪ್ಪ ಅನ್ನುವಂಥ ಹುಡುಗ, ಬಾಲಕವನು, ಅರೆಬರೆ ಬುದ್ಧಿ ಇರುತ್ತೆ. ಹಾಗೆ ನೋಡಿದರೆ ದಾವಣಗೆರೆಯಲ್ಲಿ ಕಾರ್ಮಿಕರು ಮತ್ತು ರೈತರು ಚಳವಳಿ ನಡೆಸಿದರು. ಎಷ್ಟೊಂದು ಪ್ರಭಾವಿತವಾಗಿತ್ತು ದಾವಣಗೆರೆಯ ಘಟನೆ ಅಂತಂದರೆ, ಹಾಸನ ಡಿ ಸಿ ಸರ್ಕಾರಕ್ಕೆ ಪತ್ರ ಬರೀತಾರೆ ನೋಡಿ, ಹಾಸನೆಯಲ್ಲಿ ದಾವಣಗೆರೆಯಲ್ಲಿ ಅವರು ದಾವಣಗೆರೆ ಉದಾಹರಣೆಯನ್ನು ತೆಗೆದುಕೊಳ್ತಾರೆ. ಡಿ ಸಿ ಅವರು, ಹಾಸನ ಡಿ ಸಿ ಅವರು ಹೇಳ್ತಾರೆ ಪತ್ರದಲ್ಲಿ, ದಾವಣಗೆರೆ ಬಾಣಾವರ ತಿಪ್ಪಟ್ಟೂರು ರೈಲು ನಿಲ್ದಾಣಗಳನ್ನು ಸುಟ್ಟಿರುವ ಘಟನೆ, ಅಂದರೆ ಅಂದರೆ ಇದೆಲ್ಲ ಆಗಿರುವಂಥ ಘಟನೆ ಬಾಣಾವರದಲ್ಲಿ, ದಾವಣಗೆರೆ ಅಂದರೆ ತೋಳು ಹುಣಸೆ ಮತ್ತು ಹರಿಹರ, ಇಲ್ಲಿ ಬಾಲಕರ ಮೇಲೆ ದುಷ್ಪರಿಣಾಮ ಬೀರಿದೆ ನೋಡಿ, ಹಾಸನ ಡಿ ಸಿ ಹೇಳುವಂಥದ್ದು, ಬಾಲಕರ ಮೇಲೆ ದುಷ್ಪರಿಣಾಮ ಬೀರಿದೆ ಮತ್ತು ಈ ಸಾಂಕ್ರಾಮಿಕ ಭಾವನೆಯು ಹಾಸನಕ್ಕೂ ಹರಡಬಹುದು ರಕ್ಷಿಸಿ ನಮ್ಮನ್ನು ಅಂತ ಕೇಳ್ತಾರೆ ಹಾಸನಡಿಸಿ. ಅಂದರೆ ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಲ್ಲ, ಇದು ಸಾಂಕ್ರಾಮಿಕ ಭಾವನೆ, ಭಾವನೆ ಕೂಡ ಸಾಂಕ್ರಾಮಿಕ ಅಂತ ಹೇಳ್ತಾರೆ ಡಿ ಸಿ ಅವರು ಹಾಸನದವರು. ಯಾಕಂದರೆ 17ನೇ ತಾರೀಕು ಏನು ನಡೀತಲ್ಲ ದಾವಣಗೆರೆ ಹರಿಹರ ಘಟನೆ, ಮಾರನೇ ದಿವಸ 18ನೇ ತಾರೀಕು ಕೊಡಗನೂರು ರೈಲ್ವೆ ಸ್ಟೇಷನ್ ಚೆಕಪ್ ಮಾಡಿರ್ತಾರೆ. 18ನೇ ತಾರೀಕು ಅಂದರೆ 17 ದಾವಣಗೆರೆಯಲ್ಲಿ ನಡೀತು ಹರಿಹರ ದಾವಣಗೆರೆಯಲ್ಲಿ, ಅದರ ಮರು ದಿವಸ 18ನೇ ತಾರೀಕು ಕೊಡಗನೂರು ರೈಲ್ವೆ ಸ್ಟೇಷನ್ ಜಖಂ ಮಾಡ್ತಾರೆ. ದಿವಾನರಿಗೆ ಒಂದು ತಂತಿ ಸಂದೇಶ ಬರುತ್ತೆ, ಟೆಲಿಗ್ರಾಮ್ ಸಂದೇಶ, ಕೊಡಗನೂರು ರೈಲು ನಿಲ್ದಾಣವನ್ನು 300 ಕಾಂಗ್ರೆಸ್ಸಿಗರು ಧ್ವಂಸ ಮಾಡಿದರು, ಭಾರಿ ಹಾವಳಿ ಅಂತ ಒಂದು ಶಾರ್ಟಾಗಿ ಕಳ್ತಾರೆ. ಅಂದರೆ ಇದು ಭರ್ಜರಿ ಹಾವಳಿ ಮಾಡ್ತಾ ಇದ್ದಾರೆ 300 ಜನ ಕಾಂಗ್ರೆಸ್ಸಿಗರು ರೈಲ್ವೆ ನಿಲ್ದಾಣವನ್ನು, ಕೊಡಗನೂರು ರೈಲ್ವೆ ನಿಲ್ದಾಣವನ್ನು ಅಂತ ಇವ್ರದ್ದು ಒಂದು ಪತ್ರ ಹೋಗಿರುತ್ತೆ. ಆದರೆ 19ರ ಸಂಜೆ ಕೇವಲ ರೈಲು ನಿಲ್ದಾಣದ ಸಲಕರಣೆಗಳಷ್ಟೇ ಜಖಂ ಆಗಿದ್ದು ಕಟ್ಟಡಕ್ಕೆ ಏನೂ ಹಾನಿ ಆಗಿಲ್ಲ ಅಂತ ಡಿ ಸಿ ಅವರ ವರದಿ ಹೋಗುತ್ತೆ. ಇನ್ನು ಮಾಯಕೊಂಡದಲ್ಲಿ ರೈಲು ಹಳಿಗಳನ್ನು ಕಿತ್ತಿದ್ರು, ಇನ್ನು ರೈಲ್ವೆ ಸೇತುವೆಗಳನ್ನು ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹುಡುಗರು. ಹೀಗಾಗಿ ಮಾಯಕೊಂಡದಲ್ಲಿ ಕೂಡ ಬಂಧನ ಆಗುತ್ತೆ. 21ನೇ ತಾರೀಕು ಆಗಸ್ಟ್ 21ನೇ ತಾರೀಕು 21 ಜನರನ್ನು ಬಂಧನ ಮಾಡಲಾಗುತ್ತೆ. 22ನೇ ತಾರೀಕು ದಾವಣಗೆರೆಯಲ್ಲಿ 30 ಜನರನ್ನು ಬಂಧನ ಮಾಡುತ್ತೆ ಸರ್ಕಾರ. ಅಂದರೆ ಇದರ ಪ್ರಭಾವ ಎಷ್ಟೊಂದು ಆಗಿತ್ತು ಅಂದರೆ 23ನೇ ತಾರೀಕು ಮೈಸೂರು ಸರ್ಕಾರ ಒಂದು ಆಜ್ಞೆ ಹೊರಡಿಸುತ್ತೆ. ಏನಂತ, ರೈಲು ರಕ್ಷಣೆಗಾಗಿಯೇ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ನನ್ನು ನೇಮಕ ಮಾಡಲಾಗಿದೆ ಅಂಥೇಳಿ ಆದೇಶ ಹೊರಡಿಸ್ತದೆ ಸರ್ಕಾರ. ಮತ್ತು ಆಗಸ್ಟ್ 27ನೇ ತಾರೀಕು ಇನ್ನೊಂದು ಆಜ್ಞೆ, ಒಬ್ಬ ಹಿರಿಯ ಅಸಿಸ್ಟೆಂಟ್ ಕಮಿಷನರ್ನನ್ನು ಮೊದಲ ದರ್ಜೆಯ ಮ್ಯಾಜಿಸ್ಟ್ರೇಟ್ ಆಗಿ ರೈಲ್ವೆ ಭೂ ಆಸ್ತಿ ನೋಡಿಕೊಳ್ಳಲು ನೇಮಕ ಮಾಡಲಾಗಿದೆ, ಜೊತೆಗೆ ಸೇನೆಯ ಮೇಲ್ವಿಚಾರಣೆ ನೋಡಿಕೊಳ್ಳಲು ಆದೇಶ ಮಾಡಲಾಗಿದೆ ಅಂಥೇಳಿ ಒಂದು ಆದೇಶ ಆಗುತ್ತೆ ಸರ್ಕಾರದಿಂದ 27ನೇ ತಾರೀಕು. ಹರಿಹರ ಚಿಕ್ಕ ಜಾಜೂರುಗಳಿಗೆ 2 ವಿಶೇಷ ರೈಲು ಬಿಡಬೇಕಾಗುತ್ತೆ. ಇವ್ರ ಕೆಲಸ ಏನಂದರೆ ರೈಲು ಗಾಡಿಗಳ ಮೇಲೆ ಗಸ್ತು ಮಾಡೋದು, ಅಂದರೆ ಏನೇನು ಮಾಡ್ತಾಯಿದ್ರೆ ಆ ಕಡೆ ಈ ಕಡೆ ನೋಡಿಕೊಂಡು ಇವರು ಒಂದು ವಾಚ್ ಮಾಡುವಂಥ ಕೆಲಸ ಮಾಡುತ್ತೆ. 2 ವಿಶೇಷ ರೈಲು, ಸ್ಪೆಷಲ್ ರೈಲ್ ಹರಿಹರ ಮತ್ತು ಚಿಕ್ಕ ಜಾಜೂರುಗಳಿಗೆ. ದಾವಣಗೆರೆ ಸರ್ಕಾರಿ ಹೈಸ್ಕೂಲ್ದು ಹಾಜರಾತಿ ಒಟ್ಟು 557. ಸೆಪ್ಟೆಂಬರ್ 22ನೇ ತಾರೀಕು ಅಂದರೆ ಒಂದೂವರೆ ತಿಂಗಳು ಆದ ಮೇಲೆ 297 ಜನ ಪ್ರೆಸೆಂಟ್ ಇರ್ತಾರೆ. ಅಂದರೆ ಒಂದೂವರೆ ತಿಂಗಳು ಯಾರೂ ಇರಲ್ಲ ಅಂತಲೇ ಅರ್ಥ ಇದು. ಕೊಟ್ರೆ ನಂಜಪ್ಪನವರು ಬೆಂಗಳೂರಿನ ಬುದ್ಧದಾಸ ಅನ್ನೋರಿಂದ ರಿವಾಲ್ವಾರ್ ಮತ್ತು ಸ್ಫೋಟಕ ತಂದಿರ್ತಾರೆ, ಆದರೆ ಬಳಸಲಿಕ್ಕೆ ತರಬೇತಿ ಪಡೆದವ್ರು ಯಾರೂ ಇರೋದಿಲ್ಲ. ಸೊ ಅದು ವಿಫಲ ಆಗುತ್ತೆ. ಇದೊಂದು ನೆನಪಿಟ್ಕೊಳ್ಬೇಕಾದಂಥ ಒಂದು ಘಟನೆ. ಇನ್ನು ಸೆಪ್ಟೆಂಬರ್ 18ನೇ ತಾರೀಕು ದಾವಣಗೆರೆ ಭದ್ರಾವತಿ ನಡುವಿನ ದೂರವಾಣಿ ಕತ್ತರಿಸಿದ್ದಾರೆ ಅಂತ ವರದಿ ಹೋಗುತ್ತೆ. ಅಂದರೆ ಇನ್ನೂ ಮುಗಿದಿರೋದಿಲ್ಲ, ಆಗಸ್ಟ್ 8ರಿಂದ 9ರಿಂದ ಅಂದರೂ ಕೂಡ ಸೆಪ್ಟೆಂಬರ್ 18 ಆದರೂ ಇನ್ನೂ ಮುಗಿದಿರೋದಿಲ್ಲ. ನೆನಪಿರಲಿ, ಈಸೂರು ಚಳವಳಿ ಸೆಪ್ಟೆಂಬರಲ್ಲಿ ಜೋರಾಗಿ ನಡೀತಾ ಇರುತ್ತೆ. ಇನ್ನು ಸೆಪ್ಟೆಂಬರ್ 7ನೇ ತಾರೀಕು ಡೈಲಿ ಅಬ್ಸ್ಟ್ರಾಕ್ಟ್ ಒಂದು ವರದಿ ಹೋಗುತ್ತೆ. ನ್ಯಾಮತಿಯ ಮಾಧ್ಯಮಿಕ ಶಾಲೆಗೆ ನುಗ್ಗಿದ ಜನಜಂಗುಳಿ ಅಲ್ಲಿ ಒಂದು ಸಭೆ ನಡೆಸ್ತದೆ. ಸೆಪ್ಟೆಂಬರ್ 7 ನ್ಯಾಮತಿಯಲ್ಲಿ ನಡೆದಂಥ ಒಂದು ಘಟನೆ, ಕಟ್ಟಡದ ಹೆಂಚು ಶಾಲಾ ಪೀಠೋಪಕರಣ ಧ್ವಂಸ ಆಗುತ್ತೆ. ಅಲ್ಲಿ ನ್ಯಾಮತಿಯ ಲೋಕೇಶ್ವರಪ್ಪ ಅನ್ನುವಂಥವರು ಮಾಧ್ಯಮಿಕ ಶಾಲೆಯಿಂದ ಒಂದು ಸೈಕ್ಲೋ ಸ್ಟೈಲ್ ಯಂತ್ರ ಕದ್ಕೊಂಡು ಹೋಗ್ತಾರೆ. ಅವಾಗೆಲ್ಲ ಸೈಕ್ಲೋ ಸ್ಟೈಲ್ ಅಂತ ಇತ್ತು, ಒಂದು ಟೈಪ್ ಮಾಡೋದು, ಅದನ್ನು ಮತ್ತೆ ಕಾಪಿ ತೆಗಿಬೇಕಾದ್ರೆ ಸೈಕ್ಲೋ ಸ್ಟೈಲ್ ಯಂತ್ರ ಬೇಕಾಗ್ತಾ ಇತ್ತು. ಆ ಯಂತ್ರ ಅಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿತ್ತು ನ್ಯಾಮತಿಯಲ್ಲಿ. ಅದನ್ನು ಕದ್ಕೊಂಡು ಹೋಗಿ ಸ್ವಾತಂತ್ರ್ಯ ಚಳವಳಿಯ ಬುಲೆಟಿನ್ ಪ್ರಕಟ ಮಾಡ್ತಾ ಇದ್ದರು. ಹೀಗೆ ಎಚ್ ನರಸಿಂಹಯ್ಯ ಅವರು ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಪ್ರೊಫೆಸರ್ ಅವರು ಆ ಥರ ಮಾಡ್ತಾಯಿರ್ತಾರೆ ಬುಲೆಟಿನಿಂದ. ಅದನ್ನು ಇಲ್ಲಿ ಇವರು ಮಾಡ್ತಾರೆ, ಲೋಕೇಶ್ವರಪ್ಪ ಅನ್ನೋರು ನ್ಯಾಮತಿಯಿಂದ. ಇವರು ಸ್ನೇಹಿತರ ಜೊತೆ ಸೇರಿಕೊಂಡು ತಂತಿ ಕತ್ತರಿಸ್ತಾ ಇರ್ತಾರೆ. ಅಂದರೆ ಟೆಲಿಗ್ರಾಮ್ ತಂತಿಗಳಿರ್ತವೆ, ಟೆಲಿಗ್ರಾಫ್ ತಂತಿಗಳು, ಟೆಲಿಫೋನ್ ತಂತಿಗಳು, ಅವುಗಳನ್ನು ಕತ್ತರಿಸ್ತಾ ಇದ್ದಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆಗ ಒಂದು ಅರೆಸ್ಟ್ ಮಾಡಿದವ್ರನ್ನ ಏನು ಮಾಡ್ತಿದ್ರು ಪೊಲೀಸರು ಅಂದರೆ, ಎಲ್ಲರನ್ನೂ ಜೈಲಿಗೆ ಹಾಕ್ತಾ ಇರಲಿಲ್ಲ, ತೊಗೊಂಡೋಗಿ ದೂರ ಅಡವಿಗೆ ಬಿಟ್ಟು ಬಂದುಬಿಡೋರು. ನಡೆದು ಬರಬೇಕಲ್ಲ, ಬೇರೆ ಏನೂ ಆವಾಗ ವ್ಯವಸ್ಥೆ ಇರಲಿಲ್ಲ, 20-25 ಮೈಲಿಂದ ನಡೆದು ಬರಬೇಕು ವಾಪಸ್ ಅವರು. ಅಂಥ ಅಡವಿಗೆ ಹೋಗಿ ಬಿಟ್ಟು ಬಂದುಬಿಡೋರು ಜೀಪ್ನಲ್ಲಿ ಹಾಕ್ಕೊಂಡು ಹೋಗಿ. ಆಮೇಲೆ ಮುಂದೆ ಇವರನ್ನು ಅರೆಸ್ಟ್ ಆಗುತ್ತೆ, ಭದ್ರಾವತಿಯಲ್ಲಿ 144 ಸೆಕ್ಷನ್ ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ಲೋಕೇಶ್ವರಪ್ಪ ಅನ್ನೋರನ್ನು, ನ್ಯಾಮತಿ ಗೌರಮ್ಮ ಅವರನ್ನು ಮತ್ತು SS ಹಾಲಪ್ಪ ಅನ್ನೋರನ್ನ ಭದ್ರಾವತಿಯಲ್ಲಿ ಸೆಪ್ಟೆಂಬರ್ 15ನೇ ತಾರೀಕು ಅರೆಸ್ಟ್ ಮಾಡ್ತಾರೆ. ಇನ್ನು ದಾವಣಗೆರೆ ಗಡಿಯಾರ ಕಂಬದ ಹತ್ತಿರ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಮತ್ತು ಪೊಲೀಸರಿಗೂ ಘರ್ಷಣೆ ಆಗಿ ಪೊಲೀಸ್ ಗೋಲಿಬಾರಾಗುತ್ತೆ, ಅಲ್ಲಿ ಸಾವುಗಳಾಗುತ್ತೆ. ಇವತ್ತಿಗೂ ನಿಮಗೆ ಅಲ್ಲಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಒಂದು ಸ್ಮಾರಕ ಕಾಣುತ್ತೆ. ಹಳ್ಳೂರು ನಾಗಪ್ಪ, ಅಕ್ಸಾಲಿಗರ ವಿರೂಪಾಕ್ಷಪ್ಪ, ಮಾಗನಹಳ್ಳಿ ಹನುಮಪ್ಪ, ನಿಂಗಪ್ಪ ಹೀಗೆಲ್ಲ ಸಾಯ್ತಾರೆ ಅಲ್ಲಿ ಜನರು. ಆ ಹೆಸರುಗಳನ್ನು ಅಲ್ಲಿ ಹಾಕಿದ್ದಾರೆ. ಕಾರ್ಪೊರೇಷನ್ ಮುಂಭಾಗದಲ್ಲಿ ಒಂದು ಸ್ಮಾರಕ ಇದೆ ಇವತ್ತಿಗೂ ಕೂಡ. ಹೀಗೆ ಚನ್ನಗಿರಿ ತಾಲೂಕು ಕಾರಿಗನೂರಿನ ಜೆ ಎಚ್ ಪಟೇಲ್ ಅವರು, ನಂದಿಗಾವಿ ಎನ್ ಎಂ ಚಂದ್ರಶೇಖರಯ್ಯ ಅವರು, ಬಿ ಜಿ ಕೊಟ್ರಪ್ಪ ಅವರು, ಬೇವಿನಹಳ್ಳಿಯ ಬಿ ಜಿ ಚಂದ್ರಶೇಖರಪ್ಪನವರು, ಗಾಂಧಿ ವೀರಪ್ಪನವರು, ಕಾಸಲ್ ಶ್ರೀನಿವಾಸ ಶೆಟ್ಟರು, ಕೆ ಟಿ ಜಂಬಣ್ಣವರು, ಮುರುಗಯ್ಯ ಅವರು, ಇಟಗಿ ವೇದಮೂರ್ತಿಯವರು, ಪುರಾಣಿಕ ಮಠದ ವೀರಬಸಯ್ಯ ಅವರು, ಎಲಿಗಾರ್ ಬಸೆಟ್ಟಪ್ಪ ಅವರು, ಅಂದನೂರು ಗುರುಶಾಂತಪ್ಪ ಅವರು, ಜಿ ಎಂ ಕಲ್ಲಪ್ಪನವರು, ಹೀಗೆ ಅನೇಕರು. ಮಾಯಕೊಂಡದ ಗೋವಿಂದಪ್ಪ ಅವರು ಲಾವಣಿಯನ್ನು ರಚನೆ ಮಾಡಿ ಹಾಡ್ತಾಯಿರ್ತಾರೆ. ಸಿದ್ದನೂರಿನ ಖಾದಿ ಸಿದ್ದಪ್ಪನವರು, ಮಾಗನೂರು ಬಸಪ್ಪನವರು, ಇವರು ಅಪ್ಪಟ ಖಾದಿದಾರಿಗಳು ಮತ್ತು ಒಳ್ಳೆಯ ಸಂಘಟಕರು ಇವರು ಕೂಡ. ಮರುಳು ಸಿದ್ದಪ್ಪನವರು, ಆನೆಕೊಂಡದ ಚನ್ನಬಸಪ್ಪ, ಸಣ್ಣಪ್ಪ ಅಂತ ಕೂಡ ಕರೀತಾಯಿರ್ತಾರೆ. ಕರೇ ಶಿವಪ್ಪರ ಶಿವಪ್ಪ, ಇವರು ಪ್ರಜಾಪ್ರತಿನಿಧಿ ಸದಸ್ಯರು. ಇವರೆಲ್ಲ ಸೇರಿ ಸೇಂದಿ ಅಂಗಡಿ ಮುಂದೆ ಪಿಕೆಟಿಂಗ್, ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೆರವು ಮಾಡುವಂಥದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಈ 1942ರ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಅದ್ಭುತ ಯಶಸ್ಸು ಆಗುವಂತೆ ನೋಡುವುದರಲ್ಲಿ ಇವರ ಪಾತ್ರ ಅಪಾರವಾಗಿದೆ ಅಂತ ಹೇಳ್ತಾ ಇನ್ನೂ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ಇನ್ನಷ್ಟು ಮಾಹಿತಿ ಸಿಕ್ಕ ಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.